ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣೆದು ನೆಲದ ಮೇಲೆ ಮಲಗಿರುವಳು. ಧನ್ಯ ಮಗಳೇ, ನೀನೇ ಧನ್ಯಳು. ನಿನ್ನ ಭಕ್ತಿಯು ಅಸದೃಶ್ಯವಾದದ್ದು. ಈಗ ಇನ್ನುಳಿದ ಕಾಲಗಳನ್ನು ನಾನು ಬೀಸಿ ಇಲ್ಲಿಂದ ಮರೆಯಾಗುವೆನು. ತಾಯಿ, ನಿನ್ನ ಕಷ್ಟದಲ್ಲಿ ಭಾಗಿಯಾಗುವೆನು. ಆಗಲಿ. ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಮಲ್ಲಾಂಬೆ ಮಮ ಕರುಣಿ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮೂರ್ತಿಯು ಘನ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮನ ಮೂರ್ತಿಯು ಘನ ಶಾಂತಿ ಮನ ತಂದೆ, ಬೀಸುವುದನ್ನು ನಿಲ್ಲಿಸು. ಅತ್ಯಲ್ಪ ಜೀವಿಗಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ನಿನ್ನ ಕೋಮಲದ ಕರುಗಳನ್ನು ನೋವಿತ್ತಲ್ಲವೇ. ಬೀಸುವುದನ್ನು ನಿಲ್ಲಿಸು ತಂದೆ, ಬೀಸುವುದನ್ನು ನಿಲ್ಲಿಸು. ಆಹಾ, ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಸ್ವಪ್ನದಲ್ಲಿ ಕನವರಿಸುತ್ತಿರಲ್ಲ. ನಾನು ಬಂದದ್ದು ಸಾರ್ಥಕವಾಯಿತು. ಸಾರ್ಥಕಾಗಿತ್ತಲ್ಲ ಶಿವ. ಈಗಾಗಲೇ ಬೆಳಗಾಗೆ ಹೋಗಿದೆ. ಇನ್ನು ಬೀಸುವ ಕಾಳುಗಳನ್ನು ಬಹಳ ಉಳಿದಿದೆ. ಈಗಾಗಲಿ ಬೆಳಗಿ ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡದಿದ್ದರೆ ಅತ್ತೆಯವರು ನನ್ನನ್ನು ಗದ್ದರಿಸುವರು. ನಾನು ಈಗಾಗಲೇ ಬೆಳಗ್ಗೆ ಈಗಾಗಲೇ ಬೀಸುವೆನು. ಆಹ್ ಶಿವಶಿವ ಮಲ್ಲಿಕಾರ್ಜುನ, ಆ ಸ್ವಪ್ನದಲ್ಲಿ ಮಲ್ಲಿಕಾರ್ಜುನ ಬಂದು ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡದಂತೆ ತೋರುವುದಲ್ಲ. ಆಹ್ ಶಿವಶಿವ, ಹಾ ಮಲ್ಲಿಕಾರ್ಜುನ, ಇದೇನು ಚಮತ್ಕಾರವು? ಪರಮಾತ್ಮ ಬಂದು ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡದಂತೆ ತೋರುವುದಲ್ಲ. ಮಲ್ಲೇಶ ಮಲ್ಲಿಕಾರ್ಜುನ. ಏನೇ ಮಲ್ಲಿ, ಬೀಸುದಾದ ಮೇಲೆ ಹಿಟ್ಟು ತುಂಬಿ ಒಳಗೆ ತಂದು ಕೊಡಬಾರದೆ? ಗಂಡಸರು ಹೊಲಕ್ಕೆ ಹೋಗೋದ್ರೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆಂದು ತಿಳಿಯಬೇಕು. ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತರೆ ಅತ್ತೆಯವರು ನಿನ್ನ ಕುತ್ತಿಗೆಯನ್ನು ಹೆಚ್ಚಿಗಾರು. ಅತ್ತೆಯವರು ಬರಲಿ, ಎಲ್ಲವನ್ನೂ ಹೇಳುತ್ತೇನೆ. ಅಕ್ಕ, ಆ ಮಲ್ಲಿಕಾರ್ಜುನದಿಂದ ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡಿಟ್ಟಿದ್ದೀನಮ್ಮ. ಒಳಗೆ ಕಾಲಿಡಲು ಅತ್ತೆಯವರ ಅಪ್ಪಣೆ ಇಲ್ಲದ ಕಾರಣ ನೀವೇಕೆ ಬಂದು ತೆಗೆದುಕೊಂಡು ಹೋಗಬಾರದೆ ಅಕ್ಕ? ಆಹಾ, ನಾವೇ ಬಂದು ತೆಗೆದುಕೊಂಡು ಹೋಗಬೇಕಾಗಿತ್ತೆ. ಅತ್ತೆಯವರ ಅಪ್ಪಣೆ ಅಂತ ನಡೀತಕ್ಕೋಳು ನೀನು. ಅಡುಗೆ ಮನೆ ಹೊಸಲಿಗೆ ತಂದುಕೊಳ್ಳಿಕ್ಕೆ ಯಾರಾದರೂ ನೀನು ಕೈಕಾಲು ಕಟ್ಟಿ ಹಾಕಿರೇ ಗಳೆ ಹೇಳಿ. ಮಲ್ಲೇಶ ಅಕ್ಕ, ಹಿರಿಯರ ಅಪ್ಪಣೆ ಅಂತ ನಡೆತಕ್ಕಳು ನಾನು. ನೀವಾದ ಪ್ರತಿ ಬಂಧದ ಅಪ್ಪಣೆಯನ್ನು ಕೊಡ್ರಿ, ನಾನು ತಪ್ಪದೇ ಪಾಲಿಸುವೇನಮ್ಮ. ಏನೇ ಮಲ್ಲಿ, ಏನು ವಾದ ಮಾಡ್ತಾ ಕುಳಿತಿರುವಿ? ಕೆಲಸವಿಲ್ಲ, ಬೊಗಸ ಇಲ್ಲ, ಹಗಲೆಲ್ಲ ವಾದಿಸುವುದು, ಅದು ಇಲ್ಲವಾದೊಡನೆ ಮಲ್ಲಯ್ಯ ಮಲ್ಲಯ್ಯ ಎಂದು ಕುಣಿಯುವುದು. ಹೊಗೆಯಿಲ್ಲದ ಬಾಣ ಸಿಗುತ್ತದ ಮೇಲೆ ನಿನ್ನ ಮೈ ಕೊಬ್ಬೆರೆದು ಬಿಟ್ಟೈತೆ. ಅತ್ತೆಯವರು ಬರಲಿ, ನಿನ್ನ ಮೈ ಚರಮನ ಸುಲಿಸುವೆನು. ಅಡುಗೆಯನ್ನು ಮಾಡುವುದಿಲ್ಲ, ಹೊಲಕ್ಕೆ ಹೋಗುವ ಆಳುಗಳಿಗೆ ಏನು ಕಟ್ಟಿಕೊಡುವರಿ? ಅತ್ತೆಯವರೇ, ಹಿಟ್ಟಿಲ್ಲದೆ ರೊಟ್ಟಿ ಹೇಗಾಗು? ಈ ಮಲ್ಲಿಯು ಜೋಳ ಬೀಸರಳೊಂದು ನೋಡಲು ಇಲ್ಲಿಗೆ ಬಂದೆ. ಹಿಟ್ಟಿನೂ ಇಲ್ಲ ಬಿಟ್ಟಿನೂ ಇಲ್ಲ, ಈ ಕೆಟ್ಟ ಮಸಿನ ಮಲ್ಲಿ ಮೋಟ್ ಮರ ಗಾಳಿಮಿಂದಾಗಿ ನಿಂತು ಬಿಟ್ಟಾಳ. ಮಾತಿಲ್ಲ ಕತಿ ಇಲ್ಲ. ಏನೇ ಮಲ್ಲಿ, ಯಾಕೆ ಅತ್ತೆಯವರಿ ಹಿಟ್ಟೇಕೆ ಬೀಸಿಲ್ಲ? ಹೆಣ್ಣಂತ ನಿನ್ನ ಯಾವಾಗ ತಿರುವಾಳ ನಿನ್ನ? ಅತ್ತೆಯವರಿ, ಆ ಮಲ್ಲಿಕಾರ್ಜುನ ದೇಹದಿಂದ ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡಿದ್ದೇನಮ್ಮ. ಅಷ್ಟರಲ್ಲಿ ಒಬ್ಬ ಜಂಗಮಯ್ಯನು ಬಂದ, ಹಿಡಿ ಹಿಟ್ಟನ್ನು ಹಿಡಿ ತಿರುಗಿ ನೋಷ್ಟಿಲಿ ಹಿಟ್ಟಿನ ಬುಟ್ಟಿ ಮಾಯವಾಗಿ ಹೋಗಿದೆ. ಅತ್ತೆಯವರಿ ಅತ್ತೆಯವರೇ, ಇವಳು ಹೇಳುವುದೆಲ್ಲ ಸುಳ್ಳು. ಇದ್ದಿಟ್ಟೆಲ್ಲ ಒಯ್ದು ಜಂಗಮನ ಜೋಳಿಗೆ ಭರ್ತಿ ಮಾಡಿ ನೋಡಿದ್ರೆ ಹಾಳು ಮನೆಯಾಗಿ ದೇವಿ ನಿಂತ ಅಲ್ಲವೇ ಅಕ್ಕನಾಗಮ್ಮ? ಹೌದು ಅತ್ತೆಯವರು, ನಾವು ಹಿಟ್ಟನ್ನು ನೀಡಬೇಡ ಅಂತ ಹೇಳಿದೆವು, ಅಡ್ಡಗಟ್ಟೆ ನಿಂತವು. ಆಗ ಇವಳು ಧರ್ಮಕ್ಕೆ ಅಡ್ಡು ಬರಬಾರ್ದಂತ ಹೇಳಿ ಎಲ್ಲ ಹಿಟ್ಟು ಕಾಳು ಜಂಗಮನ ಜೋಳಿಗೆ ಭರ್ತಿ ಮಾಡಿಬಿಟ್ಟಳು. ತಂಗಿ ನಾಗಮ್ಮ ಬಸಮ್ಮ, ಇನ್ನು ಮೇಲೆ ಇವಳು ಅಡುಗೆ ಮನೆಯಲ್ಲಿ ಕಾಲಿಡೋದು ಬೇಡ. ಮನೆಗೆ ಅಷ್ಟು ನೀರು ತಂದು ಸಾಲೊಟ್ಟನ್ನು ಹಿಟ್ಟನ್ನು ಬೀಸಿ ಇವಳ ಹುಟ್ಟಿ ಸೀರನ್ನು ಕಸಿದುಕೊಂಡು ಜನಕ್ಕಾಗಿ ಅಡುಗೆ ಕಳಿಸಿಬಿಡ್ರಿ. ಹಾಗೆ ಮಾಡೋಣ. ಏನೇ ಮಲ್ಲಿ, ಅತ್ತೆಯವ್ರು ಹೇಳಿದ್ದು ಕೇಳಿಸ್ತಿಲ್ವೋ? ಆಗಲಿಮ್ಮ. ಈ ಹುಟ್ಟು ಸೀರೆಯನ್ನು ಬಿಟ್ಟು ಆ ದಟ್ಟೆಯನ್ನು ಹುಟ್ಟಿಕೊಂಡು ಹೊರಬಿಡು, ಮತ್ತೆ ಒಳಗೆ ಹೋಗಿ ಹೊಸನ್ ತಕ್ಕೊಂಡಿಕೊಂಡು ತಿಳಿತೆ. ಅಕ್ಕ, ಹೊಸದೇನು ಹಳೇದೇನು, ಇಂದು ಇದು ಹೊಸದಿದ್ದದ್ದು ನಾಳೆಗೆ ಇದು ಹಳೆಯದು ಹಾಗೆ ಆಗುತ್ತಿದೆ ತಾಯಿ. ಈ ಶರೀರವೇ ನಾಶವಾಗಿ ಹೋಗುದಂದ ಬಳಿಕ ಇಂಥ ಬಟ್ಟದ ಮತ್ತೇನಕ್ಕ? ಅತ್ತೆಯವರೇ, ಆ ಒಡವೆಗಳನ್ನಷ್ಟು ತಂಗಿ ಬಸಮ್ಮ, ಆ ಒಡವೆಗಳನ್ನಷ್ಟು ಕಸಿದುಕೊಂಡು ಬಿಡಿ. ಆಗಲಮ್ಮ. ನಚಿಕೆಡಬೇಡ ಶಿರಿಯಂಬುವುದು, ನಚಿಕೆಡಬೇಡ ಅವಳು ಬಂದ ಮೇಲೆ ತಂಗಳ ರೊಟ್ಟಿ ಹಳಸಿದಂಬಲಿ ಏನಿದ್ದು ಕಟ್ಟಿಕೊಡ್ರೆ ಎತ್ತರ ಪೀಡಾ ಮನೆ ಬಿಟ್ಟು ಹಾಳಾಗಿ ಹೋಗಲಿ. ಅಕ್ಕ ತಂಗಿ ಆ ಮಾನಗಡಿ ತಕ್ಕಂತೆ ಆಯ್ತು. ಏನ್ ತಂದೆ ಆದ ಬುಟ್ಟನ ದುರ್ಗವ್ವ? ಏನೇ ಮಲ್ಲಿ, ಅಂಬಲಿನ ಹಾಕೂ ತಡ ಮಾಡದೆ ಹೊರಬಿಡು. ಅಕ್ಕ ಅಂಬಲಿ ಆದ್ರೂ ಯಾವಾದ್ರೊಂದು ಪಾತ್ರೆಲ್ಲಿ ಹಾಕಿ ಕೊಡ್ರಿಮ್ಮ. ಹಾ ನಿನಗೆ ಪಾತ್ರೆ ಅಡಿಯಾಗಿರೋ ಕೆಲಸ, ತಾಮ್ರ ತಳೆ ನಿನಗೆ ಉಪಯೋಗವಿಲ್ಲ. ಆ ನಿನ್ನ ಮಲ್ಲನಲ್ಲಿ ಬೇಕಾದಷ್ಟು ತೆಂಗಿನ ಪಟ್ಟೆಗಳು ಸಿಗುತ್ತವೆ, ಅವನಲ್ಲಿ ಕೆಳಕು ಹೋಗು. ತಂಗಿನಾಗಮ್ಮಸಮ್ಮಳು ಗಡಿಗೆ ಮಡಿಕೆಗಳನ್ನು ಹೊಡೆದಲ್ಲವೇ? ಹೌದು ಅತ್ತಿವರೇ. ಅವಳನ್ನು ಕೊಪ್ಪರಿ ತಂದು ಹಾಕಿ ಕೊಡ್ರಿ. ಆಗಲಿ ಅತ್ತಿವರೇ. ಎತ್ತರ ಅವರ ಪೀಡಾ ಮನೆ ಬಿಟ್ಟು ಹಾಳಾಗಿ ಮಾರಿಕೊಳ್ಳುತ್ತ ಹೋಗಲಿ. ಆಗಲಿ ಅತ್ತಿವರೇ. ಏನೇ ಮಲ್ಲಿ, ಯಾಕೆ ಅಕ್ಕ ತೆಗೆದುಕೋಯಿ ತಟ್ಟೇನು, ಎಲ್ಲಿಗಾದ್ರೂ ಹಾಳಾಗಿ ಹೋ. ಅತ್ತಿಯವರೇ ಒಂದೇ ಒಂದು ಸಲ ಆಶೀರ್ವದಿಸಿ ಕಳುಹಿಸಿ ಕೊಡು ತಾಯಿ. ಹಾ ತುಂಬಾ ಸುಖಿಯಾಗಿ ಬಾಳು. ಮಲ್ಲಿಕಾರ್ಜುನ